ಸಾರಿ ಚಂಚಲ, ನಿನ್ನ ಎಲ್ಲಾ ನೆನಪುಗಳು ನನ್ನ ಹಾಡುಗಳಲ್ಲಿ ಮಾತ್ರ ಉಳಿದಿವೆ. ಇಲ್ಲಿಲ್ಲ, ನೀನೇ ತಾನೇ ಹೇಳಿದ್ರು ಮರ್ತು ಬಿಡು ಅಂತ. ನಾನು ಅರಿತುಕೊಳ್ಳುತ್ತಲೇ ಇದ್ದೇನೆ. ಇಲ್ಲೇ.